ಸಂಪರ್ಕಿಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಇದುವರೆಗೆ ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:51. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾಂಡೇಲಿ ತಾಲೂಕು ಆಲೂರಿನ ಎಚ್ಬಿ ಪರಶುರಾಮ್ ಅವರೊಂದಿಗೆ ಸಮಗ್ರ ಕೃಷಿಯ ಕುರಿತು ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಎಚ್ಬಿ ಪರಶುರಾಮ್ ಇದ್ದಾರೆ. ಇವರು ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದವರು. ಈ ಹಿಂದೆ ರೇಷ್ಮೆ ಕೃಷಿ ಮಾಡ್ತಾ ಇದ್ರು, ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರು, ಸ್ವಲ್ಪ ಈ ಸದ್ಯಕ್ಕೆ ಬಿಟ್ಟಿದ್ದಾರೆ. ಈಗ ಜೇನು ಕೃಷಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟು ಜೇನು ಕೃಷಿ ಮಾಡಬೇಕು, ಅದರಲ್ಲಿ ಸಾಕಷ್ಟು ಲಾಭ ಇದೆ ಅಂತೇಳಿ ಹೇಳ್ತಾರೆ. ಮತ್ತೆ ಅವರ ಮನೆಯವರಿಗೆ ಶ್ರೇಷ್ಠ ಕೃಷಿಕ ಮಹಿಳೆ ಅಂತೇಳಿ ಪ್ರಶಸ್ತಿ ಕೂಡ ಬಂದಿತ್ತು ಹೋದ ವರ್ಷ. ಹೀಗಾಗಿ ಆ ಪ್ರಶಸ್ತಿ ಬರಬೇಕಾದ್ರೆ ಅದರ ಒಂದು ಹಿನ್ನೆಲೆಯಲ್ಲಿ ಇವರು ಕೂಡ ಇದ್ದರು. ಈಗ ಒಟ್ಟಾರೆ ಸುತ್ತಮುತ್ತ ರೈತರಿಗೆ ಅವರು ಒಬ್ಬ ಪ್ರಗತಿಪರ ರೈತರು ಅಂತೇಳಿ ಗುರುತಿಸ್ತಾರೆ. ಯಾಕಂದರೆ ಎಲ್ಲ ರೈತರ ಪರಿಚಯ ಅವರಿಗೆ, ಎಲ್ಲರ ತೊಟ್ಟುಕೋಕರ ನೋಡ್ತಾರೆ, ಬರ್ತಾರೆ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ಏನು ಎಂತೂ ಎಲ್ಲನೂ ಹಂಚಿಕೊಳ್ತಾರೆ ಬೇರೆ ರೈತರ ಜೊತೆ. ಅದನ್ನ ಹೇಗೆ ಪಡಿಬೇಕು ಆ ನಿಟ್ಟಿನೊಳಗು ಕೂಡ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಎಲ್ಲರ ಪ್ರೀತಿಯ ಒಬ್ಬ ವ್ಯಕ್ತಿ ಪರಶುರಾಮ್. ನಮಸ್ಕಾರ ಪರಶುರಾಮ್ ಅವರು. ನಮಸ್ಕಾರ. ಈಗ ಕೃಷಿ ಬದುಕು ಹಳ್ಳಿಯೊಳಗೆ ಇದ್ಕೊಂಡು ಮತ್ತೆ 4-5 ಜನಕ್ಕೆ ಸಹಾಯ ಮಾಡೋದು ಅವೆಲ್ಲನೂ ಮಾಡ್ಕೊಂತ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಕೃಷಿ ಬದುಕು ನಿಮ್ಮ ಅನೇಕ ಪ್ರಯೋಗಗಳಲ್ಲಿ? ಕೃಷಿ ಜೀವನ ಅನ್ನುವಂಥದ್ದು ಒಂದು ಸಂತೃಪ್ತಿದಾಯಕ ಜೀವನ ಅನ್ನಿಸ್ತದೆ. ಅದರಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ವಾತಾವರಣದಲ್ಲಿ, ಹಳ್ಳಿ ವಾತಾವರಣದಲ್ಲಿ ಬೆಳೆದು ಆರೋಗ್ಯಯುತವಾದ ರೀತಿಯಲ್ಲಿ ಕೃಷಿಯನ್ನು ಮಾಡೋದ್ರಲ್ಲಿ ಒಂದು ಸಂತೋಷ ಇದೆ ಸರ್. ನೀವು ಕೃಷಿ ಬರೋಕ್ಕಿಂತ ಮುಂಚೆ ನಿಮ್ಮ ಅಪ್ಪಾರು ಅವರೆಲ್ಲ ಏನು ಮಾಡ್ತಿದ್ರು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವೆಲ್ಲ ಪಟ್ಟಣದಲ್ಲೇ ಇದ್ದವರು. ನಮ್ಮ ತಂದೆಯವರು ಸರ್ಕಾರಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ವಿದ್ಯಾಭ್ಯಾಸ ಎಲ್ಲ ಕಾರವಾರ, ಅಂಬಿಕಾನಗರ ಎಲ್ಲ ಪಟ್ಟಣದ ಪ್ರದೇಶಗಳಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ತದನಂತರ ನಮ್ಮ ತಂದೆಯವರು ನಿವೃತ್ತಿ ತೆಗೆದುಕೊಂಡ ನಂತರ ನಾವು ಹಳ್ಳಿಗೆ ಬರಬೇಕಂತ ಅನಿವಾರ್ಯತೆ ಬಂತು. ತಂದೆಯವರು ತೀರ್ಕೊಂಡ ನಂತರ ಇದ್ದಂಥ ಜಮೀನಿನ ಎಲ್ಲ ಜವಾಬ್ದಾರಿಗಳನ್ನ ನಾನೇ ನೋಡ್ಕೊಳ್ಬೇಕಾಯ್ತು, ಮತ್ತು ಕುಟುಂಬದ ನಿರ್ವಹಣೆ ಕೂಡ ನಾನೇ ಮಾಡಬೇಕಂತ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ನಾನು ಕೃಷಿ ಕಡೆ ಮನಸ್ಸು ಮಾಡಿದೆ. ಮತ್ತು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಮೊದಲಿಂದ ಕೂಡ ನಾನು ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಮೊದಲಿಂದ ಕೂಡ ನನ್ನಲ್ಲಿ ಇತ್ತು ಸರ್. ಬಂದಾಗ ಹೊಸದಾಗಿ ಭೂಮಿ ತಗೊಂಡಿದ್ದು ನೀವು? ಇಲ್ಲ, ಇದು ಸರ್ಕಾರದಿಂದ ನಮ್ಮ ಅಜ್ಜನಿಗೆ ಬಂದಂಥ ಒಂದು ಜಮೀನು. ನಮ್ಮ ಅಜ್ಜ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು, ಅವರಿಗೆ ಸರ್ಕಾರದಿಂದ 1,000 acres ಜಮೀನನ್ನು ಕೊಟ್ಟಿದ್ರು, ಅದು ಪಿತಾಜಿ ಆಸ್ತಿಯಾಗಿ ನಮಗೆ ಸಿಕ್ಕಿರುವಂಥದ್ದು ಸರ್. ಓಕೆ, ಹಾಗಾಗಿ ಆಲೂರಿಗೆ ಬಂದ್ರಿ? ಹೌದು ಸರ್, ಹೌದು. ನೀವು ಕೃಷಿಗೆ ಬರೋಕ್ಕಿಂತ ಮುಂಚೆ ಆ ಭೂಮಿಯನ್ನು ಉಳುಮೆ ಮಾಡೋದು, ಅಲ್ಲಿ ಬೆಳೆ ಬೆಳೆಯೋದು ಎಲ್ಲರೂ ಅಜ್ಜರ ಮಾಡ್ತಿದ್ರು, ಅಪ್ಪರು ಮಾಡ್ತಿದ್ರು, ಆನಂತರ ನೀವು ಮಾಡ್ತಾ ಇದ್ರಿ? ಇಲ್ಲ, ನಮ್ಮ ಅಜ್ಜಿಯವರಿಗೂ ವಯಸ್ಸಾಗಿತ್ತು, ತಂದೆಯವರು ಬೇರೆ ಕಡೆ ಜಾಬ್ ಮಾಡ್ತಾ ಇರೋದ್ರಿಂದ ಜಮೀನನ್ನ ಬೇರೆಯವರೇ ಮಾಡ್ತಾ ಬರ್ತಾ ಇದ್ರು, ಸರಿಯಾದ ರೀತಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಇದಂತ ಜಮೀನನ್ನ ಸಮತಟ್ಟು ಮಾಡಿಕೊಂಡು ಹೇಗೋ ಬೇರೆ ಬೇರೆ ಬೆಳೆಗಳನ್ನ ಮಾಡಿ ಜನರೇ ಮಾಡ್ತಾ ಬರ್ತಾ ಇದ್ರು. ತಂದೆಯವರು ತೀರ್ಕೊಂಡ ನಂತರ ಆಮೇಲೆ ಜಮೀನನ್ನು ನಾನು ನನ್ನ ಕೈಗೆ ತಗೊಂಡ ನಂತರ ಜಮೀನಲ್ಲಿ ಬೋರ್ವೆಲ್ನ ಹೊಡೆಸಿ ಉತ್ತಮವಾದ ನೀರು ಕೂಡ ಸಿಕ್ತು. ತನ್ನದ ಜಮೀನಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಸರ್ಕಾರದಿಂದ ಭೂ ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ಜಮೀನನ್ನು ಸಮತಟ್ಟು ಮಾಡಿ ಮತ್ತು ಹಲವಾರು ಬೆಳೆಗಳನ್ನು ನಾನು ಪ್ರಾಯೋಗಿಕವಾಗಿ ಮಾಡಿ ನೋಡಿದೆ. ಅಂದರೆ ಈ ಭೂ ಅಭಿವೃದ್ಧಿ ಮಾಡೋದು, ಸಮತಟ್ಟು ಮಾಡೋದು, ಬೇಕಾದಂಥ ಬದು ಹಾಕೋದು, ನೀರು ನಿಲ್ಲೋ ಹಾಗೆ ಮಾಡೋದು ಅಥವಾ ನೀರು ಸರಿಯಾಗಿ ಹೋಗಿ ಹರಿಯುವಂಗೆ ಮಾಡೋದು, ಇದಕ್ಕೆಲ್ಲನು ಸರ್ಕಾರದ ಸೌಲಭ್ಯ ಇದೆಯಾ? ನಾವು ಪ್ರಾರಂಭದಲ್ಲಿ ಮಾಡಬೇಕಾದ್ರೆ ಯಾವುದೇ ರೀತಿ ಸರ್ಕಾರ ಸೌಲಭ್ಯಗಳು ಇರಲಿಲ್ಲ. ಆ ಟೈಮ್ನಲ್ಲಿ ನಾವೆಲ್ಲ ಗ್ರಾಮೀಣ ವಿಕಾಸ ಬ್ಯಾಂಕ್ನಿಂದ ನಾನು ಆವಾಗ ಒಂದು 50,000 ರೂಪಾಯಿ ಸಾಲವನ್ನು ಪಡೆದ ಮುಖಾಂತರವಾಗಿ JCB ಹಚ್ಚಿ ಭೂಮಿಯನ್ನು ಸಮತಟ್ಟು ಮಾಡಿದೆ. ಇವಾಗ ಈ NRAG ಮುಖಾಂತರವಾಗಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇವಾಗ ಎಲ್ಲ ಭೂಮಿಯನ್ನು ಸಮತಟ್ಟು ಮಾಡುವಂಥ ಯೋಜನೆ ಬಂದ ನಂತರ ಕೂಡ ನಾನು ಸ್ವಲ್ಪ ಸರ್ಕಾರದ ಸೌಲಭ್ಯವನ್ನು ಪಡೆದ ಮುಖಾಂತರವೂ ಕೂಡ ಭೂಮಿಯಲ್ಲಿ ಬದುವನ್ನು ಹಾಕೋದ್ರ ಮುಖಾಂತರವಾಗಿ ಎಲ್ಲ ರೀತಿಯಲ್ಲಿ ನೀರನ್ನು ನಿಲ್ಲಿಸೋ ರೀತಿಯಲ್ಲಿ ಕೃಷಿ ಹೊಂಡಗಳನ್ನು ಈ ರೀತಿ ಸರ್ಕಾರದ ಸೌಲಭ್ಯವನ್ನು ಪಡೆದು ಭೂಮಿಯನ್ನು ಅಭಿವೃದ್ಧಿ ಮಾಡಿಕೊಂಡೆ. ಅಭಿವೃದ್ಧಿ ಪಡಿಸಿದ ನಂತರ ಬೆಳೆ ಯೋಜನೆ ಹಿಂಗೆ ಇರಬೇಕು, ಇಂತಿಂಥ ಬೆಳೆನ ಬೆಳೆಯೋಣ, ಹಂಗೇನು ತೀರ್ಮಾನ ತಗೊಳ್ಳುವಾಗ ವೈದಾಟ ಇತ್ತಾ ಅಥವಾ ಪರ್ಫೆಕ್ಟ್ ಆಗಿದೆ ಬೆಳೆದ್ರೆ ಒಳ್ಳೇದು ಹಂಗೇನಾದ್ರು? ಇಲ್ಲ, ನಾನು ಪ್ರಾಯೋಗಿಕವಾಗಿ ಅನೇಕ ಬೆಳೆಗಳನ್ನ ಬೆಳೆದು ನೋಡಿದೆ. ನಾನು ಮೊದಲಿಗೆ ಬಾಳೆ ಬೆಳೆ ಬೆಳೆದೆ, ಹೂಗಳನ್ನ ಬೆಳೆದೆ, ತರಕಾರಿಗಳನ್ನ ಬೆಳೆದೆ, ಈ ರೀತಿಯಾಗಿ 10 ಹಲವಾರು ಬೆಳೆಗಳನ್ನು ನಾನು ಬೆಳೆದು ನೋಡಿದೆ. ನಮ್ಮಲ್ಲಿರುವಂಥ ಕೃಷಿ ಜಮೀನು ಕಾಡಿಗೆ ತಾಗಿರೋದ್ರಿಂದ ನಮ್ಮಲ್ಲಿ ಮುಖ್ಯವಾಗಿ ಕಾಡು ಪ್ರಾಣಿಗಳ ಕಾಟ ಬಹಳಷ್ಟು ಇರ್ತದೆ. ಆದ್ದರಿಂದ ನಾನು ಮುಂಚೆ 1 ಎಕರೆ ಬಾಳೆಯನ್ನು ಮಾಡಿದಾಗ ಕಾಡಾನೆ ದಾಳಿ ಮಾಡೋದ್ರ ಮುಖಾಂತರವಾಗಿ ಬಾಳೆ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿತು. ಮತ್ತೇನಾಯಿತು, ಕೆಲವೊಂದು ಬೆಳೆಗಳನ್ನ ತರಕಾರಿಗಳು ಬೆಳೆದಾಗ ಮಾರುಕಟ್ಟೆಯಲ್ಲಿ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗದೆ ಎಷ್ಟೋ ಸಾರಿ ನಾನು ಬಹಳಷ್ಟು ನಷ್ಟವನ್ನು ಕೂಡ ಅನುಭವಿಸಿದೆ. ಹೂವನ್ನು ಬೆಳೆದೆ, ಅದರಿಂದ ಕೂಡ ನಷ್ಟವನ್ನು ಅನುಭವಿಸಿದೆ. ಸರ್, ಮುಖ್ಯವಾಗಿ ರೈತರಿಗಿರುವಂಥ ತೊಂದರೆ ಏನಂದರೆ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಆಗ್ತಿರುವಂಥ ವ್ಯತ್ಯಾಸದಿಂದ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಅದನ್ನು ನಾನು ಕೂಡ ಅನುಭವಿಸಿದ್ದೇನೆ. ಆ ನಿಟ್ಟಿನಲ್ಲಿ ಒಳ್ಳೆ ಸ್ಥಿರವಾದ ಒಂದು ಮಾರುಕಟ್ಟೆ ಯಾವ ಬೆಳೆಗೆ ಸಿಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಚಿಂತನೆ ಮಾಡಿ ನೋಡಿದಾಗ ನನಗೆ ಪ್ರಥಮವಾಗಿ ರೇಷ್ಮೆ ಬೆಳೆ ಭಾಳ ಉತ್ತಮ ಅಂತೇಳಿ ಅನ್ನಿಸ್ತು. ಆ ನಿಟ್ಟಿನಲ್ಲಿ ನಾನು ಮುಂದೆ ಬರುವಂಥದ್ರಿಂದ ಮೊದಲು ಪ್ರಾಯೋಗಿಕವಾಗಿ ನಾನು 1 ಎಕರೆ ರೇಷ್ಮೆ ಮಾಡೋದ್ರ ಮುಖಾಂತರವಾಗಿ ಅದರಿಂದ ಒಳ್ಳೆ ಉತ್ತಮವಾದ ಲಾಭ ಕೂಡ ಸಿಕ್ತು. ಯಾಕಂದರೆ ಅದರಲ್ಲಿ ನಾವು 2 ಭಾಗವನ್ನು ಮಾಡಿದಾಗ ಪ್ರತಿ ತಿಂಗಳು ಕೂಡ ನಾವೊಂದು ಬೆಳೆಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಅದೇ ರೀತಿ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಮನೆಯನ್ನು ಕಟ್ಟಲಿಕ್ಕೆ ಸರ್ಕಾರದಿಂದ ಸೌಲಭ್ಯ ಸಿಕ್ತು, ಸಬ್ಸಿಡಿಯನ್ನು ಕೊಟ್ಟರು, ಇಲಾಖೆಯವ್ರ ಮಾರ್ಗದರ್ಶನ ಮುಖಾಂತರವಾಗಿ ಹನಿ ನೀರಾವರಿ ಆಗಿರ್ಬೋದು, ಯಾಂತ್ರೀಕರಣ ಆಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಅನೇಕ ಸವಲತ್ತುಗಳನ್ನು ನಾನು ಪಡೆದುಕೊಳ್ಳೋ ಮುಖಾಂತರವಾಗಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಏಕಬೆಳೆಯಾಗಿ ನಾನು ರೇಷ್ಮೆಯನ್ನು ಬೆಳೆದಾಗ ಕೆಲವೊಂದ್ಸರಿ ರೇಷ್ಮೆಯಲ್ಲೂ ಕೂಡ ಮಾರುಕಟ್ಟೆ ಬಿದ್ದಾಗ ನನಗೆ ಅದೊಂದು ಕೂಡ ತೊಂದರೆ ಕೂಡ ಅನುಭವಿಸಿದೆ. ಅದನ್ನು ಬರುವಂಥ ದಿನಗಳಲ್ಲಿ ಏಕೆ ಬೆಳೆಯನ್ನು ಮಾಡಬಾರ್ದು, ಸಮಗ್ರ ಕೃಷಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಗೇರನ್ನು ಬೆಳೆದೆ. ಮತ್ತು ಹೊಲದ ಸುತ್ತಲೂ ಕೂಡ ನಾನು ಬದುವಿನ ಮೇಲೆ ಏಲಕ್ಕಿ ಬಾಳೆಗಳನ್ನು ಅಲ್ಲೆಲ್ಲೆಲ್ಲೆಲ್ಲ ಗಡ್ಡೆಗಳನ್ನು ಹಾಕೋದ್ರ ಮುಖಾಂತರ ಒಂದು 100-150 ಗಡ್ಡೆ ಏಲಕ್ಕಿ ಬಾಳೆನ ಕೂಡ ನಾವು ಮಾಡ್ತಾ ಇದ್ದೇವೆ. ತೆಂಗನ್ನು ಬೆಳೀತಾ ಇದ್ದೇವೆ. ಈ ರೀತಿಯಾಗಿ ಇತ್ತೀಚೆಗೆ ಜೇನು ಕೃಷಿಯನ್ನು ಕೂಡ ಸರ್ಕಾರದ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಒಂದು 40 ಪೆಟ್ಟಿಗೆಗಳನ್ನು ನನಗೆ ಸಹಾಯದಿಂದ ಅಡಿಯಲ್ಲಿ ಕೊಟ್ಟಾಗ ಜೇನು ಕೃಷಿಯನ್ನು ಕೂಡ ನಾನು ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವೆಲ್ಲವೂ ಕೂಡ ನಾವು ದಿನನಿತ್ಯ ಅವುಗಳ ಗಮನಿಸುವಂಥ ಸಂದರ್ಭದೊಳಗಿರಬೇಕು, ಮತ್ತು ಗಮನಿಸಲಿಕ್ಕೆ ಸಾಧ್ಯತೆ ಇರಬೇಕು, ಅಲ್ಲೇ ಇರಬೇಕು, ಹೋಗಬೇಕು, ನೋಡಬೇಕು, ಇಂಥದ್ದೆಲ್ಲನೂ ಬಯಸುತ್ತೀವಲ್ಲ? ಹೌದು. ಪ್ರತಿನಿತ್ಯ ನಾವು ನಮ್ಮ ಕೃಷಿ ಜಮೀನಿಗೆ ಭೇಟಿ ಕೊಡಬೇಕು, ನೋಡಬೇಕು. ಪ್ರತಿನಿತ್ಯ ಬೆಳೆಗಳಾಗೋದ್ರಿಂದ ಬದಲಾವಣೆ ನೋಡ್ಕೊಳ್ಬೇಕು. ಹವಾಮಾನದ ವೈಪರೀತ್ಯ ಮುಖಾಂತರವಾಗಿ ಕೀಟಗಳು ದಾಳಿ ಆಗ್ತದೆ ಕೆಲವೊಂದು ಸಾರಿ ಅಂತವನ್ನು ಪ್ರತಿನಿತ್ಯ ಕೂಡ ನಾವು ಅವಲೋಕನ ಮಾಡೋದ್ರ ಮುಖಾಂತರವಾಗಿ ಪ್ರತಿನಿತ್ಯ ನಾವು ಕೃಷಿಯನ್ನು ಗಮನಿಸಬೇಕಾಗ್ತದೆ. ಇವತ್ತಿಗೂ ಕೂಡ ಅರಣ್ಯ ನಿಮ್ಮ ಬಾಜುಕೆ ಇದೆ, ಈಗಿನ ಕಾಡು ಪ್ರಾಣಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಏನು ಮಾಡಿದ್ದೀರಿ? ಇವತ್ತಿನ ದಿವಸ ನಾವು ನೋಡಬೇಕಾದ್ರೆ ನಿಜವಾಗಲೂ ಕಾಡು ಪ್ರಾಣಿಗಳಿಂದ ಆಗ್ತಿರುವಂಥ ಸಮಸ್ಯೆ ಅದೊಂದು ಬಹಳ ದೊಡ್ಡ ಸಮಸ್ಯೆ. ಮಂಗನ ಕಾಟಾಗಿರ್ಬೋದು, ಅದೇ ರೀತಿ ಆನೆ ದಾಳಿಗಳಾಗಿರ್ಬೋದು, ಈ ರೀತಿಯಾಗಿ ಅನೇಕ 10 ವರ್ಷ ನಾನು ಮಾತ್ರ ಅಲ್ಲ, ಆದರೆ ಸುತ್ತಮುತ್ತಲಿನ ಅನೇಕ ರೈತರು ಕೂಡ ಅನುಭವಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಯಾವುದೇ ರೀತಿ ಶಾಶ್ವತವಾದಂಥ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಕಾಡಿನ ಅಂಚಿಗಿರುವಂಥ ಜಮೀನಾಗಿರುವುದರಿಂದ ಸರ್ಕಾರದ ಯಾವುದೇ ರೀತಿಯ ಸಹಾಯ ಕೂಡ ನಮಗೆ ಈ ರೀತಿ ಕಾಡು ಪ್ರಾಣಿಗಳಿಂದ ಆಗ್ತಾ ಇರೋ ದಾಳಿಯಿಂದ ಆಗ್ತಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಭಾಳಷ್ಟು ಕೂಡ ಸರ್ಕಾರಕ್ಕೆ ಮನವಿಗಳನ್ನು ಕೂಡ ಸಲ್ಲಿಸಿದ್ದೇವೆ. ಆದರೆ ನಾವೇ ನಮ್ಮ ವೈಯಕ್ತಿಕವಾಗಿ ಕೆಲವೊಂದು ಪರಿಹಾರವನ್ನು ಕಂಡುಕೊಳ್ತೇವೆ. ಯಾಕಂದರೆ ನಾವು ಮುಖ್ಯವಾಗಿ ಜಮೀನಿನಲ್ಲಿ ಇರೋದ್ರಿಂದ ನಾವು ಬೆಳೆಯನ್ನು ಕಾಯಲೇಬೇಕಾಗ್ತದೆ. ಅನಿವಾರ್ಯತೆಯಿಂದ ರಾತ್ರಿಯಾಗಲೂ ಕೂಡ ನಾವು ಬೆಳೆಯನ್ನು ಕಾಯ್ದು ನಾವು ಕಾಪಾಡಿಕೊಳ್ಳುವಂಥ ಪರಿಸ್ಥಿತಿ ನಮಗಿದೆ. ರಾತ್ರಿ ಹೇಗೆ ಕಾಯೋದು? ರಾತ್ರಿ ನಾವು ಏನು ಮಾಡ್ತೀವಿ, ಸಿಡಿಮದ್ದು ಅಥವಾ ಏನಾದರೂ ಸ್ವಲ್ಪ ಶಬ್ದಗಳನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಕಾಡು ಪ್ರಾಣಿಗಳು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಅವು ಕಾಡಿನ ಅಂಚಿನಲ್ಲಿ ಜಮೀನಲ್ಲಿ ದಾಳಿ ಮಾಡಿದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಹಾಗಾಗಿ ಒಂದು ಶೇಕಡಾ 70-80% ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಹೌದು, ಉಳಿದಿದ್ದು ಸ್ವಲ್ಪ ಇದ್ದದ್ದೆ ಸಮಸ್ಯೆ ಇದ್ದಿದ್ದೆ. ಹೌದು ಸರ್. ಮತ್ತೆ ನೀವು ಹಾಕ್ತಕ್ಕಂಥ ಬೆಳೆಗಳು ಇದಾವಲ್ಲ, ಈ ಬೆಳೆಗಳು ಕೂಡ ಅವು ಹಣ್ಣಿಂದ ಆಯ್ತು ಅಂದ್ರೆ ಬರ್ತವೆ, ಎಷ್ಟೇ ಕಷ್ಟ ಇದ್ರು ಬೇಲಿ ದಾಟ್ಕೊಂಡಾದ್ರೂ ಬಂದ್ಬಿಡ್ತು. ಆದ್ರೆ ರೇಷ್ಮೆ ಅಂತ ಬೆಳೆಗಳಿಗೆ ಏನು ಅಷ್ಟೊಂದು ಹಾನಿ ಮಾಡ್ಲಿಕ್ಕಿಲ್ಲ, ಅಥವಾ ಅದಕ್ಕೂ ಒಂದು ಏನಾದ್ರೂ ಇದೆಯಾ? ರೇಷ್ಮೆ ಬೆಳೆಗೂ ಕೂಡ ಈ ಜಿಂಕೆಗಳ ಕಾಟ ಬಹಳ, ಮತ್ತೆ ಅದರಲ್ಲಿ ಮಂಗನ ಹಾವಳಿ ಕೂಡ ಬಹಳ ಇರ್ತದೆ. ಅದಕ್ಕೆ ನಾವೆಲ್ಲ ಈ ಪರ್ಯಾಯವಾಗಿ ಈ ಬಲೆಗಳನ್ನು ಇಲಾಖೆಯಿಂದ ಕೊಟ್ಟಿದ್ದಾರೆ ನಮಗೆ, ರೇಷ್ಮೆ ಇಲಾಖೆಯವರು ಒಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಸುತ್ತಮುತ್ತಲೂ ನಾವು ಬಲೆಗಳನ್ನು ಹಾಕೋದ್ರ ಮುಖಾಂತರವಾಗಿ, ಮಂಗನ ಬಲೆಯನ್ನು ಹಾಕೋದ್ರ ಮುಖಾಂತರವಾಗಿ ಸ್ವಲ್ಪ ನಿಯಂತ್ರಣದಲ್ಲಿ ತಗೊಂಡ್ಬಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ. ಹೇಗೆ ಅದು ಬಲೆ ಕೆಲಸ ಮಾಡುತ್ತೆ? ಅದು ಬಲೆ ಅಂದರೆ ಈಗ ಮೀನಿನ ಬಲೆ ಥರನೇ ಇರ್ತದೆ. ಅದನ್ನು ಇಲಾಖೆಯಿಂದ ನಮಗೆ ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ಇಲಾಖೆಯಿಂದ ನಾವು ಕಾಡಂಚಿಲ್ಗಿರುವಂಥ ರೈತರಿಗೆ ಎಲ್ರಿಗೂ ಕೂಡ ನಾವು ಅವರು ಬಲೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಹೊಲದ ಸುತ್ತಲೂ ಕೂಡ ಬೇಲೆ ರೀತಿಯಲ್ಲಿ ನಾವು ಹಾಕಿ ಬೆಳೆಯನ್ನು ಕಾಪಾಡಿಕೊಳ್ಳುತ್ತೇವೆ. ಅದನ್ನು ಹಾಕಿದಾಗ ಯಾಕೆ ಬರಲ್ಲ ಅವು? ಅದರಿಂದ ಒಳಗೆ ದಾಟ್ಲಿಕ್ಕೆ ಅವಕ್ಕೆ ಅವಕಾಶ ಆಗೋದಿಲ್ಲ. ಮೇಲೆ ಜಿಗಿದು ಬರಕ್ಕೆ ಇಲ್ಲ ಇಲ್ಲ ಇಲ್ಲ, ಅದು ತಡಿ ಎತ್ತರಿರೋದ್ರಿಂದ ಮೇಲೆ ಜಂಪ್ ಮಾಡಿ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ. ಮತ್ತೆ ನೀವು ರೇಷ್ಮೆ ಬಹಳ ವರ್ಷದಿಂದ ಬೆಳೀತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಆ ಬೆಳೆ, ಅದ್ರ ಕೊಡುವಂತ ಬೆಲೆ ನಮ್ಗೆ ಕೈ ಹಿಡಿದಿದೆ, ನಾಲ್ಕು ಕಾಸು ಮಾಡಿದೆ, ಅದರಿಂದ ಒಂದ್ ಸ್ವಲ್ಪ ಮುಂದುವರೆದಿದೀವಿ ಹಂಗೇನ್ ಅನ್ಸುತ್ತೆ? ಹೌದೌದು, ಇವತ್ತಿನ ದಿವಸ ನಾವು ಆರ್ಥಿಕವಾಗಿ ಸದೃಢ ಆಗ್ಬೇಕನ್ನೋದ್ರೆ ರೇಷ್ಮೆನೇ ಕಾರಣ. ಯಾಕಂದ್ರೆ ಮುಂಚೆ ನಾವು ಅನೇಕ ತರಕಾರಿ ಬೆಳೆಗಳನ್ನ ಬೆಳೀತಿದ್ವಿ, ಒಂದೊಂದ್ ಸಾರಿ ಮಾರುಕಟ್ಟೆಯಲ್ಲಿ ಬೆಲೆ ಇರ್ತಿತ್ತು, ಒಂದೊಂದ್ ಸಾರಿ ಬೆಲೆ ಇಲ್ಲದೆ ಅಲ್ಲೇ ತರಕಾರಿ ಅಲ್ಲೇ ಹೊತ್ತಾಕಿ ನಾವು ಬರುವಂತ ಪರಿಸ್ಥಿತಿಗಳು ಕೂಡ ಇರ್ತಿದ್ವು. ಮತ್ತೆ ಅದಕ್ಕೆ ಎಲ್ಲ ಕೀಟ ಅವು ಇವು ಹಾವಳಿ ಕೂಡ ತುಂಬಾ ಇರ್ತಿತ್ತು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಲಸಗಾರ ಕೂಡ ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಆವಾಗ ನಾನು ರೇಷ್ಮೆಯನ್ನು ಆಯ್ಕೆ ಮಾಡಿದಾಗ ನಾವು ಕುಟುಂಬ ಸಮೇತವಾಗಿ ಅದನ್ನು ಕೂಡ ಕೆಲಸ ಮಾಡ್ತಾ ಇದ್ದೇವೆ, ಮತ್ತು ಪ್ರತಿ ತಿಂಗಳು ಕೂಡ ಅದು ಆದಾಯ ಸಿಗುವಂಥ ಬೆಳೆ ಆಗಿರೋದ್ರಿಂದ ಆರ್ಥಿಕವಾಗಿ ನಾವು ಸದೃಢ ಆಗಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳ ಮುಖಾಂತರ ರೇಷ್ಮೆ ಬೆಳೆಗಾರರ ಹಿತರಕ್ಷಣೆ ಕಾಪಾಡುವಲ್ಲಿ ಬಹಳಷ್ಟು ಗಣನೀಯವಾದಂತಹ ಸಹಾಯವನ್ನು ಸರ್ಕಾರ ಮಾಡ್ತಾ ಇದೆ. ಮೂಲ ಬಂಡವಾಳ ಅಂದರೆ ಗಿಡ ನೆಡ್ಲಿಕ್ಕಾಗಿರ್ಬೋದು ಅಥವಾ ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಲ್ಲೆಲ್ಲ ಸಹಾಯಧನ ಎಷ್ಟರ ಮಟ್ಟಿಗೆ ಸಿಕ್ತು, ಮತ್ತು ಅದನ್ನೆಲ್ಲನೂ ಹೇಗೆ ಬಳಸ್ಕೊಂಡ್ರಿ, ಎಷ್ಟು ದೊಡ್ಡ ಮನೆ ಕಟ್ಟಿದ್ರಿ? ಈಗ ನಾವು ಒಂದು 1,000 ಚದರ ಅಡಿ ಮನೆಯನ್ನು ನಾವು ಕಟ್ಟಿದ್ವಿ. ಆವಾಗ ನಮಗೆ 90% ಸಹಾಯಧನ, 273,000 ರೂಪಾಯಿ ನಮಗೆ ಸಹಾಯಧನವನ್ನು ಆ ದಿನಗಳಲ್ಲಿ ಕೊಟ್ಟಿದ್ದಾರೆ. ಮತ್ತು ತೋಟಕ್ಕೆ ಹನಿ ನೀರಾವರಿನ ಅಳವಡಿಸ್ಕೊಳ್ಳಿಕ್ಕೆ ಕೂಡ ಒಂದು 90% ಸಬ್ಸಿಡಿಯಲ್ಲಿ ಕೂಡ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಕೃಷಿ ಯಾಂತ್ರೀಕರಣ ಮಾಡುವ ನಿಟ್ಟಿನಲ್ಲಿ ಮಿನಿ ಟ್ಯಾಕ್ಟರ್ ಆಗಿರ್ಬೋದು, ಪವರ್ ಸ್ಪ್ರೇಯರ್ ಆಗಿರ್ಬೋದು, ಮತ್ತು ಚಂದ್ರಿಕೆಗಳಾಗಿರ್ಬೋದು, ತಟ್ಟೆಗಳಾಗಿರಬಹುದು, ಈ ರೀತಿ ಎಲ್ಲ ಪರಿಕರಗಳನ್ನು ನಮಗೆ 90% ಸಹಾಯಧನದಲ್ಲಿ ಸರ್ಕಾರ ಒದಗಿಸಿಕೊಟ್ಟಿದೆ. ಹಾಗಾಗಿ ತಿಂಗಳ ಒಂದು ಸರಾಸರಿ ಅಂತೀವಲ್ಲ, ಎಷ್ಟು ಆದಾಯ ಬರಬಹುದು? ನಾವು ಪ್ರತಿ ತಿಂಗಳ ನಮ್ಮ ಖರ್ಚು ವೆಚ್ಚ ತೆಗೆದು ನಮಗೆ ಏನೆಲ್ಲ ಒಂದು 50,000-60,000 ರೂಪಾಯಿ ನಮಗೆ ಉಳಿತಾಯ ಆಗ್ತದೆ. ಎಷ್ಟು ಬೆಳೆ ತೆಗಿತೀರಿ ಹಾಗಾದ್ರೆ? ನಾವು ಒಂದು ವರ್ಷಕ್ಕೆ ಒಂದು 8 ಬೆಳೆನ ತೆಗಿತೇವೆ. 1 ಎಕರೆದಲ್ಲಿ ಹೆಚ್ಚು ಕಡಿಮೆ ಒಂದು 500,000 ರೂಪಾಯಿ ನಾವು ಬೆಳಿತೀವಿ ಅಂದ್ರೆ ಅತ್ಯಂತ ದೊಡ್ಡ ಲಾಭದಾಯಕ ಬೆಳೆ. ಹೌದು ಹೌದು ಸರ್. ಅಡಿಕೆಗಿಂತ ಚಂದ? ಅಡಿಕೆಗಿಂತ ಚೆಂದ. ಯಾಕಂದ್ರೆ ಅಡಿಕೆಗೆ ಏನಾಗ್ತದೆ, ಅದು ಒಂದು ವರ್ಷಕ್ಕೆ ಒಂದ್ಸರಿ ಆದಾಯ ಬರುವಂತದ್ದು ಅರ್ಥ. ಇದು ಏನಾಗ್ತದೆ, ಪ್ರತಿ ತಿಂಗಳು ಕೂಡ ನಮಗೆ ಆದಾಯ ಸಿಗುವಂತ ರೀತಿಯಲ್ಲಿ ನಾವು ಮಾಡ್ಕೊ. ಇನ್ನು 2 ಎಕರೆ ಹಾಕಿದ್ರೆ ನಿರ್ವಹಣೆ ಕಷ್ಟ ಆಗುತ್ತೆ? ಇಲ್ಲ, ಹಂಗೆ ನಿರ್ವಹಣೆ ಇಲ್ಲ. ಈಗ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲಸಗಾರರ ಸಮಸ್ಯೆ ಬಹಳ ಇರೋದ್ರಿಂದ ನಾವು ಕುಟುಂಬದಲ್ಲಿ ಇರುವಂತ ಎಲ್ಲರೂ ಕೂಡ ಅದನ್ನ ಆ ಕೃಷಿಯಲ್ಲಿ ತೊಡಗೋ ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಕೃಷಿಯಲ್ಲಿ ತೊಡ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ಈಗಿನ ಆದಾಯ ಡಬಲ್ ಆಗ್ಬೋದು ಅವಾಗ. ಹೌದೌದು. ಮತ್ತೆ ಅದಕ್ಕೆ ಪೂರಕವಾದಂಥ ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮತ್ತು ನಮಗೆ ಕೃಷಿಗೆ ಪೂರಕವಾದಂಥ ಅನೇಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ಹೈನುಗಾರಿಕೆ ಮಾಡಿದರೆ ಅಲ್ಲಿ ಉಳಿದಂಥ ಮೇವು ಅಥವಾ ಬಲಿತಂಥ ತಪ್ಪಲು, ಮತ್ತು ಅಲ್ಲಿ ಏನು ಕಳೆ ಬೆಳೆಯುತ್ತೆ ಅವನ್ನೆಲ್ಲನೂ ಕಟ್ ಮಾಡಿಕೊಂಡು ದನಕರುಗಳನ್ನು ಸಾಕೋದು ಒಂದಾಯ್ತು. ಮತ್ತು ಇನ್ನೊಂದು ಎರೆಗೊಬ್ಬರ ತಯಾರು ಮಾಡ್ಬೋದು. ಅಲ್ಲಿ ತಿಂದು ಬಿಟ್ಟಂತ ಎಲ್ಲ ರೆಂಬೆ ಕೊಂಬೆಗಳನ್ನು ತಂದು ಹಿಕ್ಕೆ ತಂದು ಹಾಕಿ ಎರೆಗೊಬ್ಬರ ತಯಾರು ಮಾಡಬಹುದು. ಇಂಥವೆಲ್ಲ ಪೂರಕ ಆದಾಯವನ್ನು ಕೊಡುವಂತ ಕೆಲಸವನ್ನು ಮಾಡ್ಲಿಕ್ಕೆ. ಹೌದು ಸರ್, ಅದರಿಂದ ಬಹಳ ಅನುಕೂಲ ಇದೆ. ಯಾಕಂದ್ರೆ ನಾವು ಒಂದು ತೋಟವನ್ನ ಹುಳಗಳಿಗೆ ಮೇಯಿಸಿದ ನಂತರ ಸುಮಾರು ಒಂದು 7-8 ಸಲಷ್ಟು ಸೊಪ್ಪು ಉಳಿತದೆ, ಮತ್ತೆ ಅದು ಬುಡದಲ್ಲಿ ಬರುವಂತ ಕೆಲವೊಂದು ಸೊಪ್ಪನ್ನು ನಾವು ತೆಗೆದು ಆಕಳ ಹೈನುಗಾರಿಕೆ ಕೂಡ ಮಾಡ್ಲಿಕ್ಕೆ ಅನುಕೂಲ ಇದೆ. ಅದರ ಜೊತೆಯಲ್ಲಿ ಹುಳುವಿನಿಂದ ಬರುವಂತ ಹಿಕ್ಕೆಯನ್ನ ಮತ್ತೆ ಕಸಕಡ್ಡಿಗಳನ್ನ ನಾವು ಪ್ರೀ ಕಾಂಪೋಸ್ಟ್ ಆಗಿ ಮಾಡಿ ಅದನ್ನ ಎರೆಹುಳ ತೊಟ್ಟಿಯಲ್ಲಿ ನಾವು ಹಾಕೋದ್ರ ಮುಖಾಂತರವಾಗಿ ಎರೆಹುಳ ಗೊಬ್ಬರವನ್ನು ಕೂಡ ನಾವು ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಇದೆ. ಮತ್ತೆ ನಾವು ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎರೆಹುಳ ತೊಟ್ಟಿ ಕೂಡ ಇದೆ ನಮ್ದು. ಆಕಳನ್ನು ಸಾಕಿರಿ? ಇಲ್ಲ, ಆಕಳ ಇಲ್ಲ. ಯಾಕಂದ್ರೆ ಈಗ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗಿರೋದ್ರಿಂದ ನಾವು ಕೆಲಸಗಾರ ಸಿಗ್ತಾ ಇಲ್ಲ, ನಾವು ಒಬ್ಬರೇ ತೋಟ ನೋಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇಲ್ಲ. ಅದಕ್ಕೆ ಬೇಕಾದಂತ ಪೂರಕ ಸಗಣಿ ಗಂಜಲ ಅವನ್ನೆಲ್ಲನೂ ಹೇಗೆ ಸಂಗ್ರಹಿಸೋದು? ಬೇರೆ ಕಡೆಯಿಂದ ನಾವು ತಂದಿದ್ದು ಮಾಡ್ತೀವಿ. ಕೊಂಡ್ಕೊಳ್ಳೋದ? ಇಲ್ಲ ಇಲ್ಲ ಇಲ್ಲ, ಪಕ್ಕದಲ್ಲಿ ಸಿಗ್ತದೆ. ಇಷ್ಟು ಮುಂಚೆ ಮಾಡ್ತಿದ್ವಿ, ಇವಾಗ ಸ್ವಲ್ಪ ಬಂದ್ ಮಾಡಿದ್ದೇವೆ. ಎರೆಗೊಬ್ಬರ? ಹೌದೌದು. ಬಿಟ್ಟಿದ್ರಿ? ಕಾರಣ ಲೇಬರ್ ಸಮಸ್ಯೆ ಬಹಳ ಇದೆ ಸರ್. ಎರೆಗೊಬ್ಬರಕ್ಕೂ ಜನ ಬೇಕಾ? ಹೌದು, ಬೇಕಾಗ್ತದೆ. ಯಾಕಂದ್ರೆ ಅದರಲ್ಲಿ ತೇವಾಂಶ ಪ್ರತಿನಿತ್ಯ ಕಾಪಾಡಬೇಕಾಗ್ತದೆ, ಅದಕ್ಕೆ ನೀರು ಹಾಕಬೇಕಾಗ್ತದೆ, ಪ್ರೀ ಕಾಂಪೋಸ್ಟ್ ಮಾಡಬೇಕಾಗ್ತದೆ, ಸ್ವಲ್ಪ ಕೆಲಸ ಇದೆ. ಮತ್ತೆ ಮಧ್ಯೆ ಕೋಳಿ ಸಾಕಾಣಿಕೆಗೆ ಕೈ ಹಾಕಿದ್ರಿ, ನಾಟಿ ಕೋಳಿ ಸಾಕಾಣಿಕೆ ಮಾಡೋಣ ಅಂತೇಳಿ, ಅದಕ್ಕೆ ನಿಮ್ಮ ಗೆಳೆಯರ ಬಳಗದೊಳಗೆ ಭಾಳ ಅಪ್ರಿಷಿಯೇಷನ್ ಬಂತು, ಎಲ್ಲರೂ ಹೊಗಳ್ತಾ ಇದ್ರು ನಿಮ್ಮನ್ನು, ಮತ್ತೆ ಸಡನ್ ಆಗಿ ಬಿಟ್ರಿ, ಕಾರಣ ಏನು? ನಾಟಿ ಕೋಳಿ ಸಾಕಾಣಿಕೆ ಬಹಳ ಉತ್ತಮವಾದ ಉದ್ಯೋಗ ನಿಜ, ಆದ್ರೆ ಏನಾಗ್ತದೆ, ಅದನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಖಾಯಂಆಗಿ ಅದನ್ನ ನೋಡ್ತಾನೆ ಇರ್ಬೇಕಾಗ್ತದೆ. ಅದು ಒಂದ್ ಕಡೆ ಇರುವಂತ ಇದಲ್ಲ, ಅದನ್ನ ಹೊರಗಡೆ ಬಿಟ್ಟರೆ ಆ ಕಡೆ ಈ ಕಡೆ ಓಡಾಡ್ತದೆ. ಮತ್ತೆ ನಮ್ಮ ಜಮೀನು ಕಾಡಂಚಿಗಿರೋದ್ರಿಂದ ಕೆಲವೊಂದು ನರಿ ಹಾಗೂ ಕಾಡು ಪ್ರಾಣಿಗಳಿಂದ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಅದನ್ನ ಸ್ವಲ್ಪ ಬಿಡಬೇಕಾಯ್ತು ಅನಿವಾರ್ಯತೆಯಿಂದ. ಹೌದು, ತೊಂದರೆ ಮಾಡಿದ್ವ? ಹೌದು, ನರಿ ಎಲ್ಲ ಬಂದು ಸ್ವಲ್ಪ ಕೋಳಿಗಳನ್ನ ತಗೊಂಡು ಹೋಗಿದ್ವಿ. ಅವನ್ನ ಪ್ರೊಟೆಕ್ಟೆಡ್ ಅಂತ ಹೇಳ್ತಲ್ಲ, ಸಂರಕ್ಷಣೆ ರೀತಿಯೊಳಗೆ ಮನೆ ಕಟ್ಟಿ ಸುತ್ತ ಕಡೆ ಜಾಲರಿ ಹಾಕಿ ಗಾಳಿ ಬರುವಂಗ್ ಮಾಡಿ, ಬೆಳಕು ಬರುವಂಗ್ ಮಾಡಿ, ಹಂಗ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ನು ಒಂದ್ ಕಡೆ ಕೂಡಿ ಸಾಕೋದ್ರಿಂದ ಅಷ್ಟು ಲಾಭದಾಯಕ ಆಗುದಿಲ್ಲ, ಯಾಕಂದ್ರೆ ಅದು ನಾಟಿ ಕೋಳಿನ ನಾವು ಸಾಕ್ಬೇಕಂದ್ರೆ ಅದು ಹಿತ್ತಲ ಕೋಳಿ ರೀತಿಯಲ್ಲಿ ನಾವು ಹೊರಗಡೆ ಬಿಟ್ಟು ಸಾಕಿದಾಗ ಮಾತ್ರ ಅದು ಅನುಕೂಲ. ಆ ನಿಟ್ಟಿನಲ್ಲಿ ನಾವು ಯಾವಾಗೂ ಕೂಡ ನಾವು ಹೊರಗಡೆ ಬಿಟ್ಟಾಗ ನಮ್ಗೆ ಕಾಡು ಪ್ರಾಣಿಗಳಿಂದ ಬಹಳ ತೊಂದರೆ ಆಗ್ಲಿಕ್ಕತ್ತು, ಅದಕ್ಕೋಸ್ಕರ ನಾವು ಅದನ್ನ ಬಿಡ್ಬೇಕಾಯ್ತು. ಮತ್ತೆ ಸುತ್ತಮುತ್ತ ಕೆಲವಷ್ಟು ರೈತರು ಮಾಡ್ತಾ ಇದಾರೆ, ಅವ್ರು ಹೇಗೆ ಮಾಡ್ತಾ ಇದಾರೆ, ಮತ್ತೆ ಅದು ಸಂರಕ್ಷಣೆ ಹೇಗೆ ಕೊಡ್ತಾ ಇದಾರೆ? ಓಕೆ, ಸುತ್ತಮುತ್ತಲು ಅಂದ್ರೆ ಈಗ ಹಿತ್ತಲ ಕೋಳಿಯಾಗಿ ನಮ್ಮಲ್ಲೆಲ್ಲ ಊರಲ್ಲೆಲ್ಲ ಸಾಕ್ತಾರೆ, ಅದನ್ನ ಪ್ರತ್ಯೇಕವಾಗಿ ನಾವು ಹೊಲದಲ್ಲಿ ಮಾಡ್ತಾ ಇರುವಾಗ ನಮಗೆ ಸ್ವಲ್ಪ ತೊಂದರೆ ಆಯ್ತು. ಮನೆ ಹತ್ರ ಇದ್ರೆ ಏನು ಸಮಸ್ಯೆ? ಏನು ಸಮಸ್ಯೆ ಇರೋದಿಲ್ಲ, ಯಾಕಂದ್ರೆ ಮನೆ ಹತ್ರ ಇರುವಾಗ ಯಾವುದೇ ರೀತಿ ಕಾಡು ಪ್ರಾಣಿಗಳಿಂದ ಏನೂ ತೊಂದರೆ ಇರೋದಿಲ್ಲ. ಆ ನಂತರ ಜೇನು ಸಾಕಾಣಿಕೆ ಬಹಳ ಮಹತ್ವ ಕೊಟ್ಟು ಮಾತಾಡಕತ್ತೀರಿ, ಕಾರಣ ಏನು, ಹೇಗೆ ಪ್ರಾರಂಭ ಮಾಡಿದ್ದೆ? ಇತ್ತಿತ್ತಲಾಗಿ ನಾವು ನೋಡುವಾದ್ರೆ ಜೇನು ಕೃಷಿಗೆ ಬಹಳಷ್ಟು ಪ್ರೋತ್ಸಾಹ ಸರ್ಕಾರದಿಂದ ಕೊಡ್ತಾ ಇದೆ. ಸರ್ಕಾರದಿಂದ ಕೊಡೋಕ್ಕಿಂತ ಮುಂಚೆಯಾಗಿ ನಾವು ಜೇನು ಕೃಷಿ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ತರಬೇತಿ ಬಹಳ ಮುಖ್ಯ ಸರ್, ಯಾಕಂದ್ರೆ ಅದಕ್ಕೆ ಅನುಭವ ಬಹಳ ಮುಖ್ಯ. ಜೇನು ಕೃಷಿಯಿಂದ ಜಮೀನು ಇದ್ದವರು ಕೂಡ ಮಾಡಬಹುದು, ಮತ್ತು ಜಮೀನು ಇಲ್ಲದೇ ಇದ್ದವರು ಕೂಡ ನಾವು ಮಾಡ್ಬೋದು. ಇವತ್ತಿಂದ ಅನೇಕ ಯುವಕರು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಮತ್ತು ಯಾವುದೇ ರೀತಿ ಹೆಚ್ಚಿನ ಬಂಡವಾಳವನ್ನು ಅದು ಜೇನು ಕೃಷಿ ಬೇಡೋದಿಲ್ಲ, ಮತ್ತು ಪ್ರಯಾಸ ಹೆಚ್ಚು ಇರೋದಿಲ್ಲ. ಆದ್ದರಿಂದ ಜೇನು ಕೃಷಿ ಬಹಳ ಉತ್ತಮವಾದಂಥ ಒಂದು ಉದ್ಯೋಗ. ನೀವು ತರಬೇತಿ ಎಷ್ಟು ದಿನ ಪಡ್ಕೊಂಡ್ರಿ, ಅಲ್ಲಿ ಏನೇನು ಕಲ್ತ್ರಿ? ಆತ್ಮ ಯೋಜನೆಯಲ್ಲಿ ನಾನು ಒಂದು ದಿವಸ ತರಬೇತಿಗೆ ಮಾತ್ರ ಹೋಗಿದ್ದೆ, ಅದು ಇಲ್ಲಿ ಅಳ್ಳವರದಲ್ಲಿ ಮಧುವನದಲ್ಲಿ ಒಂದು ದಿವಸ ತರಬೇತಿಯನ್ನು ತೆಗೆದುಕೊಂಡು, ತದನಂತರ ನಾನು ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳ ಮುಖಾಂತರವಾಗಿ ಅನೇಕ ಜೇನು ಕೃಷಿಕರ ಅನುಭವವನ್ನು ತಿಳ್ಕೊಳ್ಳಿ, ಅವ್ರವ್ರ ತಾಕಗಳಿಗೆ ಹೋಗಿ ಅವರ ಜೇನು ಕೃಷಿಗಳನ್ನ ನೋಡಿ ಅವರ ಅನುಭವವನ್ನು ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ನಾನು ಜೇನು ಕೃಷಿಯನ್ನು ಪ್ರಾರಂಭ ಮಾಡಿದ್ದೇನೆ. ಮತ್ತೆ ಅದು ಜೇನು ಪೆಟ್ಟಿಗೆ ಎಲ್ಲಿ ಇಡಬೇಕು, ಅದಕ್ಕೆ ಜೇನು ಹುಳುಗಳಿಗಿರುವಂತ ವೈರುಗಳು ಯಾವ್ಯಾವು, ಅವುಗಳಿಂದ ಹೇಗೆ ಸಂರಕ್ಷಣೆ ಮಾಡಬೇಕು, ಮತ್ತೆ ಜೇನನ್ನು ತಂದು ಪೆಟ್ಟಿಗೆಯೊಳಗೆ ಹೇಗೆ ತುಂಬಬೇಕು ಅನ್ನೋಂಥದ್ದು, ಅಥವಾ ಜೇನು ಕುಟುಂಬ ದೊಡ್ಡದಾಯ್ತು ಅಂದರೆ ಡಿವೈಡ್ ಮಾಡೋದಾಗಿರ್ಬೋದು, ಇದು ಎಲ್ಲವನ್ನು ಕೂಡ ಒಂದು ಹಂತದ ಕೈಯಿಂದ ಮಾಡಿ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಮೊದಲಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಮಾಡೋದು ಸರಿನೋ ತಪ್ಪು ಅನಿಸ್ತಾ ಇರುತ್ತೆ, ಅಥವಾ ಇದಕ್ಕಿದ್ದಂಗೆ ಹುಳುಗಳು ಎದ್ದೋಗ್ಬೋದು, ಅಥವಾ ಏನೋ ರೋಗ ಬಂದು ಸಾಯ್ಬೋದು, ಅಥವಾ ಗೂಡು ಪೂರ್ತಿ ಖಾಲಿ ಆಗ್ಬೋದು, ಇಂಥವೆಲ್ಲ ಇರ್ತಾವ ಮನಸ್ಸಿನಲ್ಲಿ. ಹೌದೌದು, ಇಂಥ ಅನೇಕ ಸಮಸ್ಯೆಗಳನ್ನು ಕಳೆದ ಒಂದು ವರ್ಷದಿಂದ ಕೂಡ ನಾನು ಅನುಭವಿಸಿದ್ದೇನೆ, ಯಾಕಂದ್ರೆ ಅವೆಲ್ಲ ನಾವು ಅನುಭವದಿಂದನೇ ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಪ್ರಾರಂಭದಲ್ಲಿ ಜೇನು ಕೃಷಿ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ಜೇನು ಕೃಷಿಗೆ ಕೈ ಹಾಕಿದ್ರೆ ಅದು ಕಷ್ಟದಾಯಕ ಆಗ್ತದೆ. ಮೊದಲನೇದಾಗಿ ಜೇನು ಕೃಷಿ ನಾವು ಮಾಡಬೇಕಾದ್ರೆ ಜೇನು ಕೃಷಿಗೆ ಸಂಬಂಧಿಸಿದಂತೆ ಮೂರು ಕಾಲಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಂತದ್ದು ಬಹಳ ಮುಖ್ಯ. ಯಾಕಂದ್ರೆ ಆ ಮೂರು ಕಾಲಗಳಲ್ಲಿ ಮೂರು ರೀತಿಯ ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಜೇನು ಕೃಷಿಯಲ್ಲಿ ನಾವು ಮುಖ್ಯವಾಗಿ ಜೇನು ಕಾಲ, ಜೇನು ಅಭಿವೃದ್ಧಿ ಕಾಲ ಮತ್ತು ಜೇನು ಸುಗ್ಗಿಯ ಕಾಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಮೂರು ಕಾಲಗಳಲ್ಲಿ ಬೇರೆ ಬೇರೆ ಆದಂತಹ ಕೆಲಸಕಾರ್ಯಗಳು ಇರ್ತವೆ, ಅವುಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಜೇನು ಕೃಷಿಗಳಲ್ಲಿ ನಾವು ಜೇನು ಪೆಟ್ಟಿಗಳನ್ನು ಅಳವಡಿಸುವಂತಹ ಸ್ಥಳದಲ್ಲಿ ನಾವು ಇಡಬೇಕು, ಮತ್ತೆ ಅದಕ್ಕಿರುವಂತ ಕಣಜದ ಹುಳದ ಸಮಸ್ಯೆಗಳಿರ್ತದೆ, ಮಳೆಗಾಲದಲ್ಲಿ ಈ ಮೇಣದ ಚಿಟ್ಟೆಯ ಸಮಸ್ಯೆಗಳಿರ್ತದೆ, ಅದು ಕುರಿತಾಗಿ ಅದನ್ನ ಹೇಗೆ ನಿಯಂತ್ರಿಸಬೇಕು, ಮತ್ತೆ ಇರುವೆಗಳ ಕಾಟ ಇರ್ತದೆ ಅದನ್ನ ಹೇಗೆ ನಿಯಂತ್ರಿಸಬೇಕು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಜೇನು ಅಭಿವೃದ್ಧಿ ಕಾಲದಲ್ಲಿ ಕುಟುಂಬಗಳ ಅಭಿವೃದ್ಧಿ ಆದಂತೆ, ಗಂಡು ಹುಳುಗಳ ಅಭಿವೃದ್ಧಿ ಆದಂತೆ ಜೇನು ಕುಟುಂಬಗಳನ್ನ ಪಾಲು ಮಾಡೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ಜೇನು ಸುಗ್ಗಿ ಕಾಲದಲ್ಲಿ ನಾವು ಸೂಪರ್ಗಳನ್ನು ಕೊಡಬೇಕು, ಜೇನು ಮೇಣದ ಹಾಳೆಗಳನ್ನು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜೇನು ಸುಗ್ಗಿ ಕಾಲದಲ್ಲಿ ಯಾವ ರೀತಿ ಜೇನನ್ನು ನಾವು ಹನಿ ಎಸ್ಟೇಟ್ನಲ್ಲಿ ಹಾಕಿ ಜೇನನ್ನು ಯಾವ ರೀತಿ ತೆಗಿಬೇಕು, ಇವೆಲ್ಲ ಅನೇಕ ಕೆಲಸ ಕಾರ್ಯಗಳು ಇರ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಜ್ಞಾನ ನಮಗೆ ಬಹಳ ಮುಖ್ಯ ಆಗ್ತದೆ ಸರ್. ಅರಣ್ಯದಲ್ಲಿ ಆಗ್ಬೋದು, ತೋಟದಲ್ಲಿ ಆಗ್ಬೋದು, ಒಂದು ನೆರಳಲ್ಲಿ ಗಿಡದ ನೆರಳಲ್ಲಿ ಇಟ್ಟಾಗ ಕೂಡ ಅಲ್ಲಿ ಹಲ್ಲಿ ಕಾಟ, ಓತಿ ಕಾಟ ಇಂಥವೆಲ್ಲನೂ ಅದರದ್ದು ಸಮಸ್ಯೆ ಭಾಳ ಹೇಳ್ತಾರೆ. ಹೌದು ಸರ್, ನಿಜವಾಗ್ಲು. ಯಾಕಂದ್ರೆ ಅವು ಹಾರಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಪಕ್ಷಿಗಳು ಕೂಡ ಬಂದು ತಿನ್ನುವಂಥದ್ದು ಸಮಸ್ಯೆಗಳಿರ್ತವೆ, ಹಲ್ಲಿಗಳ ಸಮಸ್ಯೆ, ಓತಿ ಕಾಟ ಇವೆಲ್ಲ ಮುಂತಾದ ಸಮಸ್ಯೆಗಳು ಅವನ್ನ ಸ್ವಲ್ಪ ನಾವು ನಿಯಂತ್ರಣ ಮಾಡಬೇಕಾಗ್ತದೆ ಸರ್. ಮಾಡೋದವನ್ನೆಲ್ಲ ಏನಿಲ್ಲ, ಹಲ್ಲಿಗಳು ಬರದಂತೆ ನಾವು ನೋಡ್ಕೊಳ್ಬೇಕು. ಪ್ರತಿನಿತ್ಯ ನಾವು ವಾರಕ್ಕೆ ಒಂದ್ಸರಿ ಆದ್ರೂ ನಾವು ಬಾಕ್ಸ್ಗಳನ್ನು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು, ನೋಡ್ತಾ ಇರ್ಬೇಕು ಸರ್. ಜೇನು ಸ್ಟ್ಯಾಂಡ್ಗಳನ್ನು ನೋಡ್ತಾ ಇರಬೇಕು, ಮತ್ತಲ್ಲಿ ಕೆಲವೊಂದು ತಟ್ಟೆಗಳ ಟೈಪ್ ಇಟ್ಟು ನರಗಳ ನೀರು ತುಂಬಿಡೋದ್ರ ಮುಖಾಂತರವಾಗಿ ನಾವು ಇರುವೆಯನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಇಲ್ಲಾದ್ರೆ ಮಡ್ ಆಯಿಲ್ ಅಥವಾ ಗ್ರೀಸ್ ಅನ್ನ ನಾವು ಆ ಸ್ಟ್ಯಾಂಡಿಗೆ ಹಚ್ಚೋದ್ರ ಮುಖಾಂತರವಾಗಿ ಇರುವೆಗಳು ಬರದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಹಂಗೆಲ್ಲ ಮಾಡೋದ್ರಿಂದ ಇರುವೆ ಬರಲ್ಲ? ಇರುವೆ ಬರಲ್ಲ ಸರ್. ಅಲ್ಲಿಯಲ್ಲ ಹಳ್ಳಿಯ ಹೆಚ್ಚಾಗಿ ಹಳ್ಳಿಯ ಸಮಸ್ಯೆ ಮತ್ತು ಉತಿಕಟ ಸಮಸ್ಯೆ ನಮ್ಮಲ್ಲಿ ಏನು ಭಾಳ ಇಲ್ಲ ಸರ್. ನಮ್ಮಲ್ಲಿ ಭಾಳ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಅಂದರೆ ಕಣಜದ ಹುಳದ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ನಮ್ಮಲ್ಲಿದೆ. ಅದಕ್ಕೇನು ಮಾಡೋದು? ಅದಕ್ಕೆ ಪರಿಹಾರ ಅಂದರೆ ಕುಟುಂಬಗಳ ಬಲಿಷ್ಠವಾದರೆ ಮಾತ್ರ ಏನು ಮಾಡ್ತವೆ, ಒಳಗೆ ಹೋಗಲಿಕ್ಕೆ ಕೊಡೋದಿಲ್ಲ ಸರ್. ಕುಟುಂಬಗಳು ಚಿಕ್ಕದಾಗಿದ್ದರೆ ಮಾತ್ರ ಒಳಗಡೆ ಹೋಗಿ ದಾಳಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಂದರೆ ಅಲ್ಲಿರ್ತಕ್ಕಂಥ ಕೆಲಸಗಾರ ಹುಳುಗಳು ಅವುಗಳನ್ನು ನಿಯಂತ್ರಣ ಮಾಡ್ತಾವೆ ಸರ್. ಒಳಗಡೆ ಬಂದರೆ ಅವೆಲ್ಲ ಸೇರಿಕೊಂಡು ಅವು ಅದ್ರ ಮೇಲೆ ಸಂಪೂರ್ಣವಾಗಿ ಒಂದು ಬಾಲ್ ಥರ ಅವೆಲ್ಲ ಸುತ್ತಕೊಳ್ಳೋದ ಮುಖಾಂತರ ಒಂದು ರೀತಿಯಲ್ಲಿ ಶಾಖವನ್ನು ಉತ್ಪನ್ನ ಮಾಡಿ ಅದನ್ನು ಸಾಯಿಸುವಂಥ ಪ್ರಯತ್ನ ಮಾಡ್ತಾವೆ ಸರ್. ಹಾಗಾಗಿ ದೊಡ್ಡ ಕುಟುಂಬ ಇರುವ ಹಾಗೆ ನೋಡ್ಕೊಳ್ಳೋದು, ಕುಟುಂಬವನ್ನು ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ನಾವು ಯಾವಾಗಲೂ ಜೂನ್ ತಿಂಗಳಲ್ಲಿ ನಾವು ಸಕ್ಕರೆ ಪಾಕಗಳನ್ನು ಕೊಡೋದ್ರ ಮುಖಾಂತರವಾಗಿ ರಾಣಿ ಹೆಚ್ಚಾಗಿ ಮೊಟ್ಟೆ ಇಡುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಾಗ ಕುಟುಂಬ ಬಲಿಷ್ಠವಾಗಿರುತ್ತೆ. ಮತ್ತು ಯಾವಾಗ ಡಿವೈಡ್ ಮಾಡಬೇಕು ಏನು ಎಂತು ಅಂತವೆಲ್ಲ? ಸೆಪ್ಟೆಂಬರ್ ಅಕ್ಟೋಬರ್ನ ನಂತರ ಗಂಡು ಹುಳದ ಮೊಟ್ಟೆಗಳು ಪ್ರಾರಂಭವಾದ ಕೂಡಲೇ ಮತ್ತು ಗಂಡು ಹುಳುಗಳು ಕಂಡ ಕೂಡಲೇ ನಾವು ಒಂದು ಕುಟುಂಬವನ್ನು ಪಾಲು ಮಾಡಲಿಕ್ಕೆ ಬಂದಿದೆ. ಇಲ್ಲಾದರೆ ನಾವು ಒಂದು ವೇಳೆ ಪಾಲು ಮಾಡಲಿಲ್ಲ ಅಂದರೆ ಅದಾಗೆ ಪಾಲಾಗಿ ಹೋಗ್ಬಿಡ್ತದೆ ಸರ್. ಅದಕ್ಕೋಸ್ಕರ ನಾವು ಗಂಡು ಹುಳ ಹೆಚ್ಚಾಯಿದ ಕೂಡಲೇ ನಾವು ನೋಡಿಕೊಂಡು ಕುಟುಂಬವನ್ನು ಪಾಲು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ ಹೇಗೆ ಪಾಲು ಮಾಡೋದು ಅಂತ? ಹೌದು ಗೊತ್ತಿದೆ. ಅವನ್ನೆಲ್ಲನೂ ಮಾಡುವಾಗ ಹೆದರಿಕೆ ಆಯ್ತಾ ಸರ್? ಎಲ್ಲದಕ್ಕೂ ನಾವು ಗಟ್ಟಿಯಾಗಿದ್ರೆ ಮಾತ್ರ ಜೇನ್ ಕೃಷಿ ಮಾಡಲಿಕ್ಕೆ ಮೊದಲನೇದಾಗಿ ನಮ್ಮಲ್ಲಿರುವಂಥ ಭಯ ತೆಗೆದಾಕ್ಬೇಕು. ನಾವು ನಮ್ಮಲ್ಲಿ ಭಯ ಇದ್ರೆ ನಾವು ಜೇನ್ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಒಮ್ಮೆಗೆ 40 ಪೆಟ್ಟಿಗೆಯನ್ನು ತಂದ್ರಿ, 40 ಕುಟುಂಬಗಳನ್ನು ಪರಿಚಯಿಸೋದು, ಅಷ್ಟು ಜೇನು ಹುಳುಗಳನ್ನು ತಂದುಬಿಡೋದು, ಅಷ್ಟು ಕುಟುಂಬಗಳನ್ನು ತಂದುಬಿಡೋದು, ಹಂಗೆಲ್ಲೂ ಮತ್ತು ಇದಕ್ಕೆಲ್ಲಾನು ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದೆ ಅಂತೇಳಿದ್ರಿ, ಯಾವ ಯೋಜನೆ ಅಡಿಯಲ್ಲಿ ಹೇಗೆ ಪಡ್ಕೋಬೇಕು ಮತ್ತೆ ಯಾರ್ಯಾರು ಸಿಗ್ಬೋದು? ಇದು ಎಲ್ರಿಗೂ ಕೂಡ ಸಿಗ್ತದೆ ಸರ್. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ನಮಗೆ ಸರ್ಕಾರದಿಂದ ನಾವು ಪೆಟ್ಟಿಗೆಯನ್ನು ಖರೀದಿ ಮಾಡಲಿಕ್ಕೆ 50% ಸಹಾಯಧನದಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಮಧುವನ್ನು ರಾಜ್ಯ ಸರ್ಕಾರದ ಯೋಜನೆ ಮುಖಾಂತರವಾಗಿ ಕೂಡ ನಾವು 100 ಪೆಟ್ಟಿಗೆಯನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಕೂಡ ಸರ್ಕಾರ ಸಹಾಯಧನವನ್ನು ಕೊಡ್ತದೆ. 50% ಸಹಾಯಧನವನ್ನು ಕೊಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಕೂಡ ಸಹಾಯಧನ ಸಿಗ್ತದೆ. ಮತ್ತು ಪರಿಸರ ಬಹಳ ಮುಖ್ಯ. ಮಳೆಗಾಲ ದೊಳಗೆ ಹೆಚ್ಚು ಮಳೆಯಾಗುವಂಥ ಪ್ರದೇಶ, ಮತ್ತು ಅಲ್ಲಿ ಬಾಜುಕ್ಕೆ ಕಾಡಿದೆ, ಕಾಡು ಕೂಡ ಜೇನು ಸಾಕಾಣಿಕೆಗೆ ಸಹಕಾರಿಯಾಗ್ಬೋದು, ಮತ್ತು ತೋಟಗಾರಿಕಾ ಬೆಳೆಗಳಿಗೂ ಕೂಡ ಇದು ಸಹಕಾರಿಯಾಗ್ಬೋದು. ಪರಾಗಸ್ಪರ್ಶ ಅಂದರೆ ಪರೋಕ್ಷ ಲಾಭಗಳು ಕೂಡ ಸಾಕಷ್ಟು ಇದಾವೆ. ಜೇನು ಸಾಕಾಣಿಕೆಯಲ್ಲಿ ನಮ್ಮ ವೈಯಕ್ತಿಕ ಲಾಭಕ್ಕಿಂತ 90% ಪರಿಸರಕ್ಕೆ ಹೆಚ್ಚಿನ ಲಾಭ ಇದೆ ಜೇನು ಕೃಷಿಯಲ್ಲಿ. ಮತ್ತು ಪರಾಗಸ್ಪರ್ಶ ಕ್ರಿಯೆಗಳನ್ನು ಆಗೋದ್ರ ಮುಖಾಂತರವಾಗಿ ಹೆಚ್ಚಿನ ರೀತಿಯಲ್ಲಿ ಇಳುವರಿಲು ಕೂಡ ಗಣನೀಯವಾಗಿ ಹೆಚ್ಚಾಗ್ತದೆ. ಅದು ಬಹಳಷ್ಟು ದೊಡ್ಡ ಅನುಕೂಲ ಇದೆ ಜೇನು ಕೃಷಿಯಲ್ಲಿ. ಹಾಗಾಗಿ ಹೆಂಗೆ ಇರಬೇಕು ವಾತಾವರಣ ಅಂದರೆ, ಎಂತಲ್ಲಿ ಪೆಟ್ಟಿಗೆಯನ್ನು ಇಟ್ಟರು ಒಳ್ಳೆಯದು? ಗಿಡದ ಕೆಳಗಿಡಬೇಕು ಅಥವಾ ಅರಣ್ಯದೊಳಗೆ ಇಡಬೇಕು ಅಥವಾ ನಮ್ಮ ತೋಟದೊಳಗೆ ಮನೆ ಹತ್ತಿರನೇ ಇಡಬೇಕು? ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆ ಎಷ್ಟು ದೂರ ಇರಬೇಕು, ಯಾಕೆ ಇರಬೇಕು? ಈಗ ನಾವು ಜೇನು ಕೃಷಿಯನ್ನು ಮಾಡಬೇಕಾದ್ರೆ ಒಂದು ತೋಟದಲ್ಲಿ ಕೂಡ ಇಡಬಹುದು, ಮನೆ ಸುತ್ತಮುತ್ತಲೂ ಕೂಡ ನಾವು ಇಡಬಹುದು, ನೆರಳು ಇರುವಂತೆ ನಾವು ನೋಡಿಕೊಂಡು ಇಡಬೇಕಾಗ್ತದೆ. ಮತ್ತು ಒಂದೊಂದು ಸೈಟ್ನಲ್ಲಿ ನಾವೇನಂದ್ರೆ ಕನಿಷ್ಠ ಪಕ್ಷ ಒಂದು 20-25 ಬಾಕ್ಸನ್ನು ನಾವು ಇಡಬಹುದು. ಅದಾದ ನಂತರ ಮತ್ತೆ ನಾವು ಬೇರೆ ಕಡೆ ಬೇರೆಯವರ ತೋಟದಲ್ಲಿ ಅವ್ರ ಜೊತೆ ಮಾತಾಡೋದ್ರ ಮುಖಾಂತರ, ಅವ್ರ ಜೊತೆ ಕೇಳ್ಕೊಳ್ಳೋದ್ರ ಮುಖಾಂತರ, ನಿಮ್ಮ ತೋಟದಲ್ಲಿ ನಾವು ಈ ರೀತಿ ಅಂದರೆ ಜೇನನ್ನು ಪೆಟ್ಟಿಗೆ ಇಡೋದ್ರಿಂದ ಏನು ಲಾಭ ಇದೆ, ತೋಟದಲ್ಲಿ ಪಾಲಿನೇಷನ್ ಆಗ್ತದೆ, ಹೆಚ್ಚಿನ ರೀತಿ ಪರಾಗಸ್ಪರ್ಶ ಆಗ್ತದೆ ಅನ್ನೋಂಥರ ತಿಳುವಳಿಕೆನ ಅವ್ರು ಕೊಡೋದ್ರ ಮುಖಾಂತರ, ಅವ್ರಿಗೂ ಸ್ವಲ್ಪ ಪ್ರಮಾಣದ ಮೇಲೆ ಜೇನುತುಪ್ಪವನ್ನು ಕೊಡೋದ್ರ ಮುಖಾಂತರವಾಗಿ ಬೇರೆಯವ್ರ ತೋಟದಲ್ಲಿ ಕೂಡ ನಾವು ಬೇರೆಯವ್ರ ಹೊಲದಲ್ಲಿ ಒಂದೊಂದು ಸೈಡ್ನಲ್ಲಿ ಸುಮಾರು ಒಂದು 20-25 ಬಾಕ್ಸ್ಗಳನ್ನು ನಾವು ಇಡ್ಬೋದು. ಸುಮಾರು ಎಷ್ಟು ಸಲ ಕೊಯ್ಲು ಮಾಡ್ಬೋದು ನಾವು ಜೇನು ಕೃಷಿ? ಇದು ಜೇನು ಕಾಲದಲ್ಲಿ ಮಾತ್ರವೇ ನಮಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೆ ಮಾತ್ರ ಜೇನನ್ನು ನಾವು ಕೊಯ್ಲು ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಮಾಡ್ಬೋದು ಒಂದೊಂದು ಕುಟುಂಬ? ನಿಖರವಾಗಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಸರ್. ಯಾಕಂದರೆ ಕೆಲವೊಂದು ವಾತಾವರಣದ ಮೇಲೆ ಅದರ ಒಂದು ಇಳುವರಿ ಸಿಗಲಿಕ್ಕೆ ಸಾಧ್ಯ ಅವಲಂಬನೆ ಆಗಿರ್ತದೆ. ಯಾಕಂದರೆ ಒಂದು ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಕೂಡ ನಾವು 5 KG ಅಂದರೆ 10 KG ವರೆಗೆ ನಾವು ಜೇನು ಒಂದು ಪೆಟ್ಟಿಗೆಯಲ್ಲಿ ನಾವು ಪಡಿಬೋದು ಸರ್, ಒಂದು ಕುಟುಂಬದಿಂದ. ಹಾಗಾದರೆ ನೀವು 40 ಕುಟುಂಬ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಕ್ವಿಂಟಲ್ ಗಟ್ಟಲೆ ಇದೆ ಜೇನು ಸಿಗುತ್ತೆ? ಸಿಗ್ತದೆ. ಈಗ ಜೇನು ನಮ್ಮಲ್ಲಿ ಏನಾಗಿರುತ್ತೆ, ಮಲೆನಾಡಿನಲ್ಲಿ ಜೇನು ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂಥ ಸ್ಥಳ. ಯಾಕಂದರೆ ಕೆಲವೊಂದು ನೋಡಿ, ಇವಾಗ ಜೇನು ಅಭಿವೃದ್ಧಿಯ ಕಾಲದಲ್ಲಿ ಹೆಚ್ಚಿನ ಕಾಡಿನಲ್ಲಿ ಒಂದೊಂದು ತಿಂಗಳಿನಲ್ಲಿ ಒಂದೊಂದು ರೀತಿ ಗಿಡಗಳು ಹೂವನ್ನು ಬಿಡೋದನ್ನು ನಾವು ನೋಡ್ತಾ ಇರ್ತೇವೆ. ಈಗ ಸೀಸಮ್ ಆಗಿರ್ಬೋದು, ಸಾಗವಾನಿ ಆಗಿರ್ಬೋದು, ಬಿಳಿಮತ್ತಿ ಆಗಿರ್ಬೋದು, ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪರಾಗವನ್ನು ಕೊಡುವಂಥ ಮರಗಳಾಗಿರೋದ್ರಿಂದ ಈ ಟೈಮ್ನಲ್ಲಿ ಏನಾಗ್ತದೆ, ಕುಟುಂಬ ಅಭಿವೃದ್ಧಿ ಆಗಲಿ ಪರಾಗ ಬಹಳ ಮುಖ್ಯವಾಗಿರ್ತದೆ. ಈ ಸಮಯದಲ್ಲಿ ನಮ್ಮಲ್ಲಿ ಮಲೆನಾಡು ಕಾಡಿನಲ್ಲಿ ಇರುವ ಎಲ್ಲ ಮರಗಳು ಹೇರಳವಾಗಿದೆ. ಈ ಜೇನು ಅಭಿವೃದ್ಧಿ ಕಾಲದಲ್ಲಿ ಹೆಚ್ಚಾಗಿ ಪರಾಗ ಸಿಗುವಂತ ಗಿಡಗಳಲ್ಲೂ ಹೂ ಬಿಡುವಂತ ಸಮಯ ಇದೆ. ಅದಾದ ನಂತರ ಜೇನು ಸುಗ್ಗಿ ಕಾಲದಲ್ಲಿ ನಮ್ಮಲ್ಲಿ ಸುಮಾರು ಕರಿಮತ್ತಿ ಆಗಿರ್ಬೋದು, ನಂದಿ ಗಿಡಗಳಾಗಿರ್ಬೋದು, ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಹೂ ಬಿಡೋದ್ರಿಂದ ಇವುಗಳಲ್ಲಿ ಮಕರಂದದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಆ ಟೈಮ್ನಲ್ಲಿ ನಮಗೆ ಹೆಚ್ಚಾಗಿ ಜೇನನ್ನು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲವಾಗುವಂತ ವಾತಾವರಣ ನಮ್ಮ ಭಾಗದಲ್ಲಿ ಇದೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ರೈತರು ಅಂದ್ರೆ ಹಳಿಯಾಳ ತಾಲೂಕು ಆಗ್ಬಹುದು, ದಾಂಡೇಲಿ ತಾಲೂಕು, ಮತ್ತೆ ಜೊಳ್ಳ ತಾಲೂಕು, ಹೆಚ್ಚು ಕಡಿಮೆ ಎಲ್ಲ ತಾಲೂಕುಗಳು ಎಲ್ಲ ಕಡೆ ಮಾಡ್ಬೋದು. ಮಲೆನಾಡಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಜೇನು ಮಾಡಲಿಕ್ಕೆ ಒಂದು ಪ್ರಶಸ್ತವಾದಂಥ ಸ್ಥಳ. ಈಗ ಇತ್ತೀಚಿನ ದಿನಗಳಲ್ಲಿ ಬಯಲುಸೀಮೆಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಆದರೆ ಇಳುವರಿಯಲ್ಲಿ ವ್ಯತ್ಯಾಸ ಆಗ್ತದೆ. ಅಲ್ಲಿ ಗಿಡಗಳು ಕಡಿಮೆ, ಹಾಂ ಗಿಡಗಳು ಸಹ ಕಡಿಮೆ ಆಗಿರುತ್ತೆ. ಆ ಕಡೆ ಎಲ್ಲ ಮಾಡಬೇಕಾದ್ರೆ ಸ್ಥಳಾಂತರ ಕೃಷಿಯನ್ನು ಕೂಡ ನಾವು ಮಾಡೋದನ್ನು ನೋಡ್ತೇವೆ. ಮತ್ತೆ ಈ ಜೇನು ಕೊಯ್ಲು ಮಾಡ್ತೀರಿ, ಜೇನು ಸಂಗ್ರಹಿಸ್ತೀರಿ, ಮತ್ತೆ ಅದನ್ನು ಸಂಗ್ರಹಿಸಿದ್ದನ್ನು ಸಂಸ್ಕರಿಸೋದು, ಬಾಟ್ಲಿಯಲ್ಲಿ ತುಂಬುವುದು, ಅದಕ್ಕೇನು ವಿಧಾನಗಳು ಇದಾವ? ಈಗ ಜೇನನ್ನು ಕೆಲವೊಂದು ಜನ ಸಂಸ್ಕರಿಸಿ ಮಾರಾಟ ಮಾಡೋದು, ನನಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ತರಬೇತಿ ನಾನು ಪಡೆದಿಲ್ಲ. ನನಗೆ ಗೊತ್ತಿರುವಾಗ ನಾನು ಇವಾಗ ಒಂದು 2 ವರ್ಷ ಆಯಿತು ನಾನು ಪ್ರಾರಂಭ ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜೇನನ್ನು ಉತ್ಪಾದನೆ ಯಾಕಂದರೆ ನನ್ನ ಕುಟುಂಬಗಳನ್ನ ಹಿತಪಡಿಸುವಂಥ ಸಂದರ್ಭದಲ್ಲಿ ಜೇನು ಉತ್ಪಾದನೆ ಕಡಿಮೆ ಆಗ್ತದೆ. ನಾವು ಡಿವೈಡ್ ಮಾಡುವಾಗ ಜೇನು ಉತ್ಪಾದನೆ ಕಡಿಮೆ ಆಗ್ತದೆ. ನಂತರ ಈಗ ನಾವು ಈ ವರ್ಷದಲ್ಲಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜೇನನ್ನು ಸಂಗ್ರಹ ಮಾಡಿದ ನಂತರ ನಾವು ಅದನ್ನು ಬಾಟ್ಲಲ್ಲಿ ಸಂಗ್ರಹಿಸಿ ಮಾರಾಟ ಮಾಡಬೇಕು ಅನ್ನೋಂಥ ಒಂದು ಯೋಜನೆ ನಾನು ಹಾಕ್ಕೊಂಡಿದ್ದೇನೆ. ಇಲ್ಲಿ ತನಕ ಎಷ್ಟು ಜೇನು ಸಂಗ್ರಹಿಸಿದ್ರಿ? ನಾವು ಪ್ರಾಯೋಗಿಕವಾಗಿ ಪ್ರಾರಂಭದಲ್ಲಿ ಒಂದು 30 ಕೆಜಿ ಜೇನನ್ನು ತೆಗೆದಿದ್ದೇನೆ ಹೋದ ವರ್ಷದಲ್ಲಿ. ಏನು ಮಾಡಿದ್ರೆ ಅದನ್ನೆಲ್ಲ? ಅದನ್ನೆಲ್ಲ ಪರಿಚಯಸ್ಥರಿಗೆ ಅವರಿಗೆ ಇವರಿಗೆ ಎಲ್ಲ ಕೊಟ್ಟಿದ್ದೆ. ಸೋಷಿಯಲ್ ಮೀಡಿಯಲ್ಲಿ ಹಾಕಿದ ಕೂಡಲೇ ಅದು ಭಾಳಷ್ಟು ಜನರು, ಯಾಕಂದ್ರೆ ಉತ್ತಮದ ಶುದ್ಧವಾದ ಜೇನುತುಪ್ಪ ಸಿಗೋದು ತುಂಬಾ ಕಷ್ಟ ಇದೆ, ಆದ್ರಿಂದ ಬಹಳಷ್ಟು ಬೇಡಿಕೆ ಇದೆ. ಕೆಲವೊಂದು ಕಡೆ ಅದನ್ನು ಕಾಯಿಸ್ತಾರೆ, ಅದರಲ್ಲಿ ನೀರಿನ ಅಂಶ ಹೋಗಲಿ ಅನ್ನುವಂಥದ್ದು, ಇಲ್ಲಾಂದ್ರೆ ಹುಳಿ ಹಾಕೈತೆ ಅನ್ನುವಂಥದ್ದು ಇಂಥದ್ದು. ಹೌದು ಹೌದು ಸರ್, ಹೌದು ಹೌದು ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಇನ್ನೂ ಯಾವುದೇ ರೀತಿ ಮಾಹಿತಿ ಇಲ್ಲ, ನಾನು ಇನ್ನು ತರಬೇತಿಯನ್ನು ಪಡೆದಿರಲಿಲ್ಲ. ಮುಂದಿನ ಯೋಜನೆ ಏನು? ಮುಂದೆ ಸರ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಪೆಟ್ಟಿಗೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು ಒಂದು 100-200 ಪೆಟ್ಟಿಗೆಗಳನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡಿದ್ದೀನಿ. ನಾನೇ ಸ್ವಂತವಾಗಿ ಬಾಟಲ್ಗಳನ್ನು ಮಾಡಿ ಸ್ವಂತವಾಗಿ ಮಾರಾಟ ಮಾಡಬೇಕು ಅನ್ನುವಂಥ ಯೋಚನೆಗಳಲ್ಲಿದೆ ಸರ್. ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡೋದು? ನಮ್ಮದೇ ಅದು ಒಂದು ಬ್ರ್ಯಾಂಡನ್ನು ಮಾಡಿ ನಾವೇ ಒಂದು ಎಲ್ಲಾದರೂ ಒಂದು ಶಾಪನ್ನು ಓಪನ್ ಮಾಡಿ ಮಾರಾಟ ಮಾಡಬೇಕು, ಶುದ್ಧವಾದ ಜೇನುತುಪ್ಪನ ಜನರಿಗೆ ಮುಟ್ಟಿಸುವಂಥ ನಿಟ್ಟಿನ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ರೈತರಲ್ಲಿ ಸಿಗೋದು ಹೆಚ್ಚು ಕಡಿಮೆ ಶುದ್ಧವಾದ ಜೇನುತುಪ್ಪನೇ? ಹೌದೌದು, ಬಹಳಷ್ಟು ಕಂಪನಿಗಳಲ್ಲಿ ಇವತ್ತಿನ ದಿವಸ ಕಲಬೆರಕೆ ಆಗಿರುವಂಥದ್ದನ್ನು ವೈಜ್ಞಾನಿಕವಾಗಿ ಕಂಡಿಡ್ತಿದ್ದನ್ನು ನೋಡ್ತಾ ಇದ್ದೇವೆ. ಹೌದು. ನಿಮ್ಮ ಮನೆಯವರ ಸಹಕಾರ ಹೇಗಿದೆ? ಮಗಳು ಕೂಡ ಅದನ್ನು ಮುಟ್ಟಿ ಜೇನು ಬಿಡಿಸೋದು, ಜೇನು ಹುಳುಗಳಿಗೆ ಏನೇನಾಗಿದೆ ನೋಡೋದು, ಇಂಥವೆಲ್ಲ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ಮನೆಯವರು ಕೂಡ ಅದು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ತಾರೆ, ನನ್ನ ಮಗಳು ಕೂಡ ಅದನ್ನು ಜೇನು ಕೃಷಿಯಲ್ಲಿ ತೊಡ್ಕೊಳ್ತಾರೆ, ಅವಳಿಗೂ ಕೂಡ ನಾನು ತರಬೇತಿಯನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಸಾಮಾಜಿಕ ಒಂದು ಸಹಕಾರ ಆಗಿರ್ಬೋದು, ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಬೋದು, ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ಹೇಗೆ ನಿಮ್ಮ ಕೃಷಿಗೆ ಪೂರಕ, ಮತ್ತೆ ಇದರಿಂದ ಹೇಗೆ ನಿಮ್ಗೆ ಖುಷಿ ಸಿಗುತ್ತೆ ಅದರಿಲ್ಲ? ಈಗ ನಾನು ಕಂಡುಕೊಂಡಂಥ ಅನೇಕ ಈ ರೀತಿ ಕೃಷಿಯ ವಿಚಾರಗಳನ್ನು ಅನೇಕ ಜನರಿಗೆ ಹಂಚಿಕೊಳ್ಳೋದ ಮುಖ ಅನೇಕ ಯುವಕರಿಗೆ ಈ ರೀತಿಯಲ್ಲಿ ಕೃಷಿಯಲ್ಲಿ ಇರುವಂಥ ಲಾಭ ನಷ್ಟದ ಕುರಿತಾಗಿ ಅನೇಕ ಸ್ಥಳಗಳನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ತರಬೇತಿಗಳು ಭಾಗವಹಿಸೋದ್ರ ಮುಖಾಂತರವಾಗಿ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇನೆ. ಅನೇಕ ಯುವಕರು ಇವತ್ತಿನ ದಿವಸ ಬಂದು ಜೇನು ಕೃಷಿ ಬಗ್ಗೆ, ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ, ಪಡೀತಾರೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಒಂದು ರೀತಿ ಸಾಮಾಜಿಕವಾದ ಅನೇಕ ಒಂದು ಜನರಿಗೆ ಸೇವೆ ಮಾಡಿದಾಗ ಒಂದು ರೀತಿ ಆತ್ಮತೃಪ್ತಿ ಅನ್ನಿಸ್ತದೆ, ಸಂತೋಷ ಆಗ್ತದೆ. ನಮ್ಮ ಕೆಲಸಕ್ಕೂ ಏನು ತೊಂದರೆ ಆಗಲ್ಲ, ಹಾಗೇನಿಲ್ಲ. ಒಳ್ಳೆಯದು ಪರಶುರಾಮ್. ಒಬ್ಬ ಯುವಕಾಗಿ ಇಷ್ಟೆಲ್ಲಾನು ಬೇರೆ ಬೇರೆ ಪ್ರಯೋಗ ಜೀವನದಲ್ಲಿ ಕೃಷಿ ಬದುಕಿನಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನೀವು ಯಶಸ್ಸು ಆಗಲಿ ನಿಮ್ಮ ಎಲ್ಲ ಪ್ರಯೋಗಗಳು, ಮತ್ತೆ ಒಂದು ಮಾದರಿ ರೈತ ಆಗಿ ನೀವು ಬೆಳೀಲಿ. ಇಂಥವೆಲ್ಲ ಲಾಭದಾಯಕ ಮತ್ತು ಅನೇಕ ಪರಿಸರ ಪೂರಕ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇರ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ದಾಂಡೇಲಿ ತಾಲೂಕು ಆಲೂರಿನ ಎಚ್ಬಿ ಪರಶುರಾಮ್ ಅವರೊಂದಿಗೆ ಸಮಗ್ರ ಕೃಷಿಯ ಕುರಿತು ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ದೇವಸ್ಥಾನದಲ್ಲಿ ಪೂಜೆ ಮನೆ ಪ್ರವೇಶ ಅಂದ್ರೆ ಏಳು ಪದ. ಒಲಿಯೇ ಇಲ್ಲದ ಗುಮಟೆ ಎಷ್ಟು ಬರೆಸಿದರೇನು, ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ, ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದರೇನು, ಬರುವಾದೇನೋ ಜನರೇ, ಬರುಗೋಳಿಲ್ಲ ದಟ್ಟೆ ಎಷ್ಟೇ ಚಂದದರೇನೋ, ಬರುಗೋಳಿಲ್ಲ ದಟ್ಟೆ ಎಷ್ಟೇ ಚಂದದರೇನೋ, ಬರುವೇ ಇದ್ದಟ್ಟೆ ಸಿರಿಯೇ ಬರುವಾದೇ. ದೊಡ್ಡ ಕಾರ್ಯದಲ್ಲಿ ಮಕ್ಕಳು ದೊಡ್ಡವರು ಕೂಡಿದಾಗ ಆಡು ಪದ್ಯ. ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಅಣ್ಣಲೆ ಬಾರೋ ತಮ್ಮ ಲಕ್ಷ್ಮಣ ಬಾರೋ, ಪತಿಯ ಬಾರೆ ಗಂಗಿಲಿ ಬಾರೆ ಕಲ್ಲಿ ದೂರು ಪತಿಯ ಬಾರೆ, ರಾಮ ರಾಮ ರಾಮೋ ರಾಮಲೆ ಗೋವಿಂದೋ, ರಾಮ ರಾಮ ರಾಮೋ ರಾಮಲೆ ಗೋವಿಂದೋ